ಸಮಾರಂಭ ಜನವರಿ 12ನೇ ತಾರೀಕು ಸೋಮವಾರ ಬೆಳಿಗ್ಗೆ 10:30 ಮೈಸೂರಿನ ಕರ್ಜನ್ ಪಾರ್ಕ್ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ನೂರಾರು ಕೃಷಿಕರು, ಬಾನುಲಿ ಕೇಳುಗರು ಹಾಗೂ ಅಧಿಕಾರಿಗಳಿಂದ ಸಭಾಂಗಣ ಕಿಕ್ಕಿರಿದು ನೆರೆದಿತ್ತು. ಹಸಿರು ಪರಿಸರದ ನಡುವೆ ಕಂಗೊಳಿಸುತ್ತಿದ್ದ ಈ ಕಾರ್ಯಕ್ರಮ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಅಪೇಕ್ಷಾ ಹಾಗೂ ಹೇಮಶ್ರೀ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿಮುಟ್ಟದೇನು. ಆ ದೈವದಾಗ್ನೇ ಎಲ್ಲಾನು. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರನ್ನು ಸ್ವಾಗತಿಸಿದವರು ಮೈಸೂರು ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಅವರು. ಹಣ್ಣು ಹಣ್ಣು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮದ ಬಾಲೋನಿ ಸರಣಿ ಕಾರ್ಯಕ್ರಮ ಇವತ್ತೊಂದು ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ 2 ವರ್ಷದ ಹಿಂದೆ ನಾವು ಇದೇ ಪ್ರೋಗ್ರಾಮ್ ಅನ್ನ ಅಚ್ಚುಕಟ್ಟಾಗಿ ಬಹಳ ತಮ್ಮ ಒಂದು ಸಹಕಾರ ಮತ್ತು ಪ್ರೇರಣೆಯಿಂದ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದಾದ್ಮೇಲೆ ಎಲ್ಲರೂ ಪರೀಕ್ಷೆನೂ ಬರೆದ್ರಿ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸಿದ್ರಿ. ಅದರ ಇಂಪ್ಯಾಕ್ಟ್ ಏನಂದ್ರೆ ತಾವೆಲ್ಲ ಅದನ್ನ ಕೇಳಿ ಅರಿತುಕೊಂಡು ಕೃಷಿ ಮಾಡುವಂತದ್ದೇ ನಮಗೂ ಖುಷಿ. ಸೊ ಈ ನಿಟ್ಟಿನಲ್ಲಿ ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯ ಮತ್ತೆ ತೋಟಗಾರಿಕೆ ಇಲಾಖೆ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಎಲ್ಲರೂ ಸೇರಿ ಈ ವರ್ಷನೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು. ರೈತರಿಗೆ ಅನುಕೂಲವಾಗುವಂತ ಪದ್ಧತಿಗಳನ್ನ, ಹೊಸ ಹೊಸ ಪದ್ಧತಿಗಳನ್ನ ರೈತರಿಗೆ ತಿಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ 3 ಜನ ಸೇರಿ ಒಗ್ಗೂಡಿ ರೈತರಿಗೆ ಬೇಕಾದಂತ ಪ್ರಸ್ತುತ ಮಾರುಕಟ್ಟೆಗಳಲ್ಲಿ ಏನು ಸವಾಲುಗಳಿದ್ದಾವೆ, ಬೆಳಿಲಿಕ್ಕೆ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ರೋಗ ರುಜಿನಗಳಾಗಿರ್ಬೋದು, ಎಲ್ಲಾ ರೀತಿಯ ಒಂದು ಏನು ಒಂದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುವ ತೊಂದರೆಗಳೇನಿದಾವೆ, ಆ ನಿಟ್ಟಿನಲ್ಲಿ ಸಲಹೆ ಕೊಡಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಗಿದೆ. ಈ ಹಣ್ಣು ಹಣ್ಣು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಮತ್ತು ತಮ್ಮೆಲ್ಲರ ರೈತರ ಪರವಾಗಿ ವಿಶ್ವರೂಪವಾಗಿ ಸ್ವಾಗತವನ್ನು ಕೋರ್ತೇವೆ. ಈ ಹಣ್ಣುವನ್ನು ಕಾರ್ಯಕ್ರಮ ನಡಿಬೇಕಾದ್ರೆ ತಾವೆಲ್ಲ ಹೂವಾದ್ರೆ ಇದಕ್ಕೆ ಪೋಣಿಸ್ಲಿಕ್ಕೆ ಒಬ್ಬರು ದಾರ ಒಂದು ಬೇಕಲ್ಲ. ಆ ದಾರವಾಗಿ ನಮ್ಮ ಇಲಾಖೆ ಜೊತೆಗೆ ಮತ್ತು ವಿಶ್ವವಿದ್ಯಾಲಯ ಜೊತೆಗೆ ಕೊಂಡಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರು ಕೃಷಿರಂಗ ಶ್ರೀ ಕೇಶವ ಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಹಣ್ಣು ಹೊನ್ನು ಬಾನುಲಿ ಸರಣಿಯನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು. ಬಾನುಲಿ ಸರಣಿ ಕಾರ್ಯಕ್ರಮಗಳು ಆಕಾಶವಾಣಿಗೆ ಹೊಸದಲ್ಲ, ಆದರೆ ಪ್ರತಿ ಬಾರಿ ಒಂದು ಬಾನುಲಿ ಸರಣಿಯನ್ನು ಮಾಡಿದಾಗ ಉದ್ದೇಶಗಳು ವಿಭಿನ್ನವಾಗಿರ್ತವೆ. ಈ ಬಾರಿ 1 ವರ್ಷದ ಕಾರ್ಯಕ್ರಮ ಸರಣಿಯನ್ನು ನಾವು ರೂಪಿಸಬೇಕು ಅಂದಾಗ ಈ ಬಾನುಲಿ ಸರಣಿಯಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆನೇ ಬಹಳಷ್ಟು ಆಲೋಚನೆ ಮಾಡಿದ್ವಿ. ಸುಮ್ಮನೆ ತೋಟಗಾರಿಕಾ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಏನೇನೋ ಹೇಳೋ ಬದಲು ಜನರಿಗೆ ಏನು ಅಗತ್ಯ ಇದೆ ಅದನ್ನೇ ಈ ಬಾರಿ ನಾವು ಕೊಡೋ ಪ್ರಯತ್ನ ಮಾಡಿದ್ದೇವೆ. ಪ್ರತಿ ಬಾರಿ ಒಬ್ಬ ವಿಜ್ಞಾನಿ ಇಡೀ ಕಾರ್ಯಕ್ರಮದ ತುಂಬಾ ಆವರಿಸ್ಕೊಳ್ಳೋರು, ಆದರೆ ಈ ಬಾರಿ ಇಬ್ಬಿಬ್ಬರು ವಿಜ್ಞಾನಿಗಳನ್ನು ನಾವು ಜೋಡಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತೆ ಕೇವಲ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆ ಮೈಸೂರು ಆಕಾಶವಾಣಿಯ ಪ್ರಧಾನವಾದ ಕವರೇಜ್ ಏರಿಯಾ ಆಗಿದ್ರು ಈ ಬಾರಿ ನಾವು ಗಡಿಯನ್ನು ದಾಟಿದ್ದೇವೆ. ಉತ್ತಮವಾದ ವಿಜ್ಞಾನಿ, ಉತ್ತಮವಾದ ರೈತ ಎಲ್ಲಿ ಸಿಗ್ತಾರೆ ಅಲ್ಲಿಂದಲೇನೆ ಅವರನ್ನ ಹೆಕ್ಕಿ ತಂದು ಈ ಕಾರ್ಯಕ್ರಮದ ಸರಣಿಯಲ್ಲಿ ಅವರನ್ನ ಅಳವಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಒಂದು ವರ್ಷಗಳ ಕಾಲ ಹಂಗಾಮು ಯಾವ ರೀತಿ ಮುಂದುವರಿಯುತ್ತೆ, ಹಂಗಾಮಿಗೆ ಅನುಸಾರವಾಗಿ ಕಾರ್ಯಕ್ರಮವನ್ನ ಜೋಡಣೆ ಮಾಡಿದ್ದೇವೆ. 15ನೇ ತಾರೀಕಿನಿಂದ ಈ ಬಾನುಲಿ ಸರಣಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಡಿಸೆಂಬರ್ ವರೆಗೂ ಕೂಡ ಈ ಕಾರ್ಯಕ್ರಮ ಸರಣಿ ಮುಂದುವರಿಯುತ್ತೆ. ಎಂದಿನಂತೆ ಈ ಸರಣಿಯ ಮುಕ್ತಾಯದ ಸಂದರ್ಭದಲ್ಲಿ ಒಂದು ಮುಕ್ತ ಪರೀಕ್ಷೆ ಕೂಡ ಇರುತ್ತೆ. ತಾವೆಲ್ಲರೂ ಬಂದು ಪರೀಕ್ಷೆಯನ್ನು ಬರೀತೀರಿ, ಒಳ್ಳೆಯ ಬಹುಮಾನವನ್ನು ಕೂಡ ತಾವು ಪಡೆದುಕೋಬಹುದು. ಅಷ್ಟೇ ಅಲ್ಲ, ಜ್ಞಾನವನ್ನು ಕೂಡ ಈ ಬಾನುಲಿ ಸರಣಿಯ ಮೂಲಕ ತಾವು ಪಡೆದುಕೋಬಹುದು. ಇಲ್ಲಿ ಆಲೋಚನೆ ಮಾಡಬೇಕಾಗಿರುವಂತಹ ಒಂದು ವಿಚಾರ, ಮೈಸೂರು ಆಕಾಶವಾಣಿಯಲ್ಲಿ ನಾವು ಪ್ರಸಾರ ಮಾಡುವಂತಹ ಕಾರ್ಯಕ್ರಮಗಳು ಅಳವಡಿಕೆಗೆ ಯೋಗ್ಯವೇ ಅನ್ನುವಂಥದ್ದು. ಅಂದರೆ ನಾವು ಬಾನುಲಿಯಲ್ಲಿ ಹೇಳ್ತೀವಿ, ಆದರೆ ಅಳವಡಿಸೋ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕಾಗಿರೋದ್ರಿಂದ ಈ ಬಾರಿ 4 ಕಾರ್ಯಾಗಾರಗಳನ್ನು ಕೂಡ ಈ ಬಾನುಲಿ ಸರಣಿಯಲ್ಲೇ ನಾವು ಸೇರಿಸುವಂತಹ ಆಲೋಚನೆ ಮಾಡಿದ್ದೇವೆ. ಈ ಕಾರ್ಯಾಗಾರಗಳು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಅಂದರೆ ನಿಮಗೆ ಬಾನುಲಿಯಲ್ಲಿ ಕೇಳಿದಂತಹ ವಿಚಾರಗಳನ್ನ ಅಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ತಾವು ಮಾಡ್ತೇವೆ. ಅಷ್ಟೇ ಅಲ್ಲ, ಅನುಭವಿ ಕೃಷಿಕರೊಂದಿಗೆ ವಿಜ್ಞಾನಿಗಳೊಂದಿಗೆ ನೇರವಾದ ಸಂವಾದವನ್ನು ಕೂಡ ಮಾಡುವಂತಹ ಅವಕಾಶವನ್ನು ಈ ಒಂದು ವರ್ಷದಲ್ಲಿ ನಾವು ನಿಮಗೆ ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲ, ಒಂದಷ್ಟು ಆಸಕ್ತಿದಾಯಕ ಅಂಶಗಳು ಕೂಡ ಈ ಬಾನುಲಿ ಸರಣಿಯಲ್ಲಿದೆ. ತಾವು ಈ ಒಂದು ಬಾನುಲಿ ಸರಣಿಯ ಕರಪತ್ರ ಬಿಡುಗಡೆ ಆದಮೇಲೆ ನಿಮಗೆ ಕೊಡ್ತೀವಿ. ದಯಮಾಡಿ ತಾವು ಅದನ್ನ ಗಮನ ಇಟ್ಟು ನೋಡಿ, ಮತ್ತೆ ಕಾರ್ಯಕ್ರಮ ಸರಣಿಯನ್ನ ಪ್ರೀತಿಯಿಂದ ಆಲಿಸಿ. ಈಗ ನಾವು ಕೂಡ ಆನ್ಲೈನಲ್ಲಿ ಇದ್ದೇವೆ, ಹಾಗಾಗಿ ನ್ಯೂಸ್ ಆನ್ ಏರ್ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಂಡ್ರೆ ವಿಶ್ವದಾದ್ಯಂತ ಈ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಕೇಳಬಹುದು. ಆಕಾಶವಾಣಿ ಮೈಸೂರು FM 100.6 ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿಯ ಪ್ರತ್ಯೇಕವಾದ ಪ್ಲೇ ಲಿಸ್ಟ್ ಅನ್ನು ಕೂಡ ನಾವು ಮಾಡ್ತೇವೆ. ಈ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದಿಂದ ಹಿಡಿದು ಸುಮಾರು 52 ಕಾರ್ಯಕ್ರಮಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಭ್ಯ ಇರ್ತವೆ. ಯಾವಾಗ ಬೇಕಾದರೂ ನಿಮಗೆ ಇಷ್ಟ ಬಂದಾಗ ಅದನ್ನು ಆಲಿಸಬಹುದು, ಮಾಹಿತಿಯನ್ನು ಪಡ್ಕೋಬಹುದು, ಉಪಯುಕ್ತವಾದ ಭಾವಚಿತ್ರಗಳನ್ನು ಕೂಡ ಅದರಲ್ಲಿ ಜೋಡಿಸುವ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ, ಈಗ ನಿಮ್ಮ ಜ್ಞಾನ ಏನಿದೆ ಈ ಸರಣಿಯ ಮುಕ್ತಾಯದ ವೇಳೆಗೆ ಇನ್ನೊಂದಷ್ಟು ಜ್ಞಾನ ನಿಮ್ಮದು ಹೆಚ್ಚಬೇಕು, ಮತ್ತೆ ಅಳವಡಿಕೆಯ ಪ್ರಮಾಣ ಹೆಚ್ಚಬೇಕು. ತೋಟಗಾರಿಕಾ ಬೆಳೆಗಳ ಬೇಸಾಯ ಏನಿದೆ ಮೈಸೂರು ಮಂಡ್ಯ ಚಾಮರಾಜನಗರ ಸುತ್ತಮುತ್ತಲ ಪ್ರದೇಶದಲ್ಲಿ ಜಾಸ್ತಿ ಆಗಬೇಕು. ವಿಶೇಷವಾದ ಬೆಳೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಮತ್ತೆ ನಾವಿಲ್ಲಿ ಬೆಳಿಬಹುದಾ ಅಂತ ಅಂದ್ಕೊಳ್ತಿರುವಂತಹ ಬೆಳೆಗಳನ್ನು ಕೂಡ ನೀವು ಬೆಳೆಯೋದಕ್ಕೆ ಶುರು ಮಾಡಬೇಕು ಅನ್ನೋದು ನಮ್ಮ ವಿಚಾರ. ಒಟ್ಟಾರೆ ಈ ಒಂದು ಸರಣಿಯ ಉದ್ಘಾಟನಾ ಸಮಾರಂಭಕ್ಕೆ ತಾವು ಬಂದಿದ್ದೀರಿ. ಇದೇ ತರಹ ಮುಂದಿನ ವರ್ಷ ಇದರ ಅಂತಿಮ ಸಮಾರಂಭ ಕೂಡ ನಡೆಯುತ್ತೆ. ಇಡೀ ಒಂದು ವರ್ಷಗಳ ಕಾಲ ನಮ್ಮ ಜೊತೆ ಇರಿ, ಮಾಹಿತಿಯನ್ನ ಆಲಿಸಿ, ವಿಚಾರಗಳನ್ನು ಪಡೆದುಕೊಳ್ಳಿ, ಜಮೀನಿನಲ್ಲಿ ಅಳವಡಿಸುವ ಪ್ರಯತ್ನವನ್ನು ಮಾಡಿ. ಸುಸ್ಥಿರವಾದ ಬೇಸಾಯ ಬದುಕು ನಿಮ್ಮದಾಗಲಿ. ವಂದನೆಗಳು, ನಮಸ್ಕಾರ. ಕಾರ್ಯಕ್ರಮವನ್ನು ಸಸ್ಯಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಹಣ್ಣು ಹೊನ್ನು ಬಾನುಲಿ ಸರಣಿ ಕರಪತ್ರವನ್ನು ಅನಾವರಣಗೊಳಿಸಿದ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ವಿಷ್ಣುವರ್ಧನ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಹಣ್ಣು ಹೊನ್ನು ಅಂತಕ್ಕಂಥ ವಿಶೇಷವಾದಂಥ ಬಾನುಲಿ ಸರಣಿಯನ್ನ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳ ಬಗ್ಗೆ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೀವಿ. ಇವತ್ತು ಯಾಕೆ ಈ ಒಂದು ವಿಶೇಷವಾದಂಥ ಸರಣಿ ಕಾರ್ಯಕ್ರಮವನ್ನ ಮತ್ತೊಮ್ಮೆ, ಯಾಕೆಂದ್ರೆ ನಾವು ಕೆಲವು ತಿಂಗಳಿಂದೆ ಚರ್ಚೆ ಮಾಡಬೇಕಾದ್ರೆ ಕೇಶವಮೂರ್ತಿಯವರು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿ ಡೀನ್ ಆಗಿದ್ದಾಗ ಹಿಂದೆ 2 ವರ್ಷದ ಹಿಂದೆ ಒಂದು ಹಣ್ಣುವನ್ನು ಕಾರ್ಯಕ್ರಮವನ್ನು ಮಾಡಿದ್ದು. ಅದಕ್ಕೆ ಸಾಕಷ್ಟು ನಿಮ್ಗಳಿಂದ ಎಲ್ಲ ರೈತರಿಂದ ಮತ್ತು ಏನೀ ಬಾನುಲಿ ಕಾರ್ಯಕ್ರಮವನ್ನು ಆಲ್ತಕ್ಕಂಥ ಎಲ್ಲ ರೈತರಿಂದ ಒಳ್ಳೆ ಸ್ಪಂದನೆ ಸಿಕ್ಕಿತ್ತು. ಈ ನಿಟ್ಟಿನಲ್ಲಿ ಈಗ ಮತ್ತೆ ನಾವು ತೋಟಗಾರಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಮತ್ತೆ ಅಗತ್ಯ ಇರೋದ್ರಿಂದ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಈ ಹಣ್ಣುವನ್ನು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅಂತೇಳಿ ಚಿಂತನೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರೋ ವಿಚಾರ, ತೋಟಗಾರಿಕೆ ಆಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು, ನಾವು ಹಿಂದೆ ಈಗ ಏನು ನಮ್ಮ ಸ್ವಾತಂತ್ರ್ಯ ಬಂದಾಗ 1950ರಲ್ಲಿ ನಮ್ಮ ಆಹಾರ ಉತ್ಪಾದನೆ ಜನಸಂಖ್ಯೆ ಯಾವ ಮಟ್ಟದಲ್ಲಿತ್ತು, ಇವತ್ತು ಯಾವ ಮಟ್ಟದಲ್ಲಿದ್ದೀವಿ. 1950ರಲ್ಲಿ ನಮ್ಮ ಆಹಾರ ಉತ್ಪಾದನೆ ಕೇವಲ 50 ಮಿಲಿಯನ್ ಟನ್ ಇತ್ತು, ಅವತ್ತಿನ ಜನಸಂಖ್ಯೆ 36 ಕೋಟಿ ಇತ್ತು. ಅದೇ ರೀತಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಕೇವಲ 25 ಟನ್ ಇತ್ತು. ಅವತ್ತು ಆಹಾರದ ಹಾಹಾಕಾರ ಇತ್ತು. ಆಹಾರದಲ್ಲಿ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಆ ನಿಟ್ಟಿನಲ್ಲಿ ಈ ಏನು ನಮ್ಮ ಹಸಿರು ಕ್ರಾಂತಿ ಬಂತು. ಹಸಿರು ಕ್ರಾಂತಿ ಮುಖಾಂತರ ಸಾಕಷ್ಟು ಯೋಜನೆಗಳ ಅನುಷ್ಠಾನಗಳ ಮುಖಾಂತರ ಇವತ್ತು ನಾವು ಆಹಾರ ಉತ್ಪಾದನೆಯಲ್ಲಿ ನಾವು ಸೆಲ್ಫ್ ಸಫಿಷಿಯನ್ಸಿನ ನಮಗೆ ಬೇಕಾದಂತ ಆಹಾರವನ್ನು ನಾವು ಉತ್ಪಾದನೆ ಮಾಡೋದ್ರಲ್ಲಿ ಇವತ್ತು 350 ಟನ್, ಇವತ್ತು ಹೆಚ್ಚು ಕಡಿಮೆ 148 ಕೋಟಿಗಳ ಜನ ಇದ್ರು ನಾವು ಆ ಒಂದು ಎಲ್ಲರಿಗೂ ಆಗುವಷ್ಟು ಅಂತ ಆಹಾರವನ್ನ ನಾವು ಇವತ್ತು ಉತ್ಪಾದನೆಯನ್ನ ಮಾಡ್ತಾ ಇದ್ವಿ. ಅದೇ ರೀತಿ ತೋಟಗಾರಿಕೆಯಲ್ಲಿ ನಾವು ಕೇವಲ 25 ಮಿಲಿಯನ್ ಟನ್ ಇದ್ದಿದ್ದು ಇವತ್ತು 367 ಟನ್ ಅಷ್ಟು ಉತ್ಪಾದನೆಯನ್ನ, ಅಂದ್ರೆ ತೋಟಗಾರಿಕಾ ಉತ್ಪಾದನೆ ಕೃಷಿಗಿಂತನೂ ಹೆಚ್ಚಿನ ಉತ್ಪಾದನೆಯನ್ನ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ನಾನು ತೋಟಗಾರಿಕೆ, ಯಾಕೆಂದ್ರೆ ಇವತ್ತು ಕೃಷಿನಲ್ಲಿ ಇವತ್ತು ನಾವು ಸೆಲ್ಫ್ ಸಫಿಷಿಯನ್ಸಿನ ಸಾಧನೆ ಮಾಡಿದ್ದೀವಿ. ತೋಟಗಾರಿಕೆ ಬಗ್ಗೆ ನಾವು ಯಾಕೆಂದ್ರೆ ಹಣ್ಣುವನ್ನು ಕಾರ್ಯಕ್ರಮದ ಒಂದು ಸರಣಿಯನ್ನ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಹಣ್ಣು ಯಾವತ್ತು ಒಂದಾಗಬೇಕು ಅಂದ್ರೆ ತೋಟಗಾರಿಕೆ ಒಂದಾದಾಗ ಮಾತ್ರ ಸುಸ್ಥಿರತೆಯನ್ನ ನಾವು ಕಾಣಬಹುದು ಅಂತ ಒಂದು ದೃಷ್ಟಿಯಿಂದ ನಾವು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಕೃಷಿ ಬೆಳೆಗಳನ್ನ ತಗೊಂಡ್ರೆ ಏನು ಏರಿಯಾ ವಿಸ್ತೀರ್ಣ ಬೆಳೀತಕ್ಕಂಥ ಪ್ರದೇಶ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಕೃಷಿ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅದನ್ನ ನಾವು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಲ್ಯಾಂಡ್ ರೋಡ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಸೈಟ್ ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತ ನಗರೀಕರಣ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಈ ಎಲ್ಲ ಉದ್ದೇಶದಿಂದ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಆದ್ರೆ ಇನ್ನೊಂದ್ ಕಡೆ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇದಾವೆ. ನಮಗೆ ಬೇಕಾಗಿರ್ತಕ್ಕಂಥ ಏನು ಸಂಪನ್ಮೂಲಗಳು, ನೀರಾಗಿರ್ಬೋದು, ಆರೋಗ್ಯಕರ ಮಣ್ಣಾಗಿರ್ಬೋದು, ಇದು ಕಡಿಮೆ ಆಗ್ತಾ ಇದೆ. ಆದ್ರೆ ಈ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಉತ್ಪಾದನೆಯನ್ನ ಮಾಡಲೇಬೇಕಾಗಿದೆ, ಅದು ಅನಿವಾರ್ಯತೆ. ಆ ಒಂದು ದೃಷ್ಟಿಯಿಂದ ನಾವು ಆಹಾರ ಉತ್ಪಾದನೆಯನ್ನ ನಾವು ಹಸಿರು ಕ್ರಾಂತಿಯಿಂದ ಮಾಡಿದು. ಆದ್ರೆ ಈ ಆಹಾರ ಉತ್ಪಾದನೆ ಏನು ನಮ್ಮ ಫುಡ್ ಸೆಕ್ಯೂರಿಟಿ ಬಂತು. ಆದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಆ ಬರೇ ಆಹಾರ ಆದ್ರೆ ಸಾಕಾಗೋದಿಲ್ಲ, ಆದ್ರೆ ನ್ಯೂಟ್ರಿಷನ್ ಬೇಕಾಗಿದೆ, ಪೋಷಕಾಂಶಗಳ ಕೊರತೆ ಈಗ ಎದ್ದು ಕಾಣ್ತಾ ಇದೆ. ಈ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಬೇಕಾಗಿದೆ. ಇದನ್ನ ನಾವು ತೋಟಗಾರಿಕೆ ಬೆಳೆಗಳನ್ನ ಅಗತ್ಯಕ್ಕೆ ಅನುಗುಣವಾಗಿ ಬೆಳೆದು ಅದನ್ನ ಉಪಯೋಗಿಸಿದಾಗ ಮಾತ್ರ ಈ ಒಂದು ನ್ಯೂಟ್ರಿಷನ್ ಸೆಕ್ಯೂರಿಟಿನ ಅಥವಾ ಪೋಷಕಾಂಶಗಳ ಕೊರತೆಯನ್ನ ನಾವು ನೀಗಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನ ಹಣ್ಣು ತರಕಾರಿ ಬೇರೆ ಪ್ಲಾಂಟೇಷನ್ ಕ್ರಾಪ್ಟ್ ಆಗಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಉಪಯೋಗಿಸೋದ್ರಿಂದ ನಾವು ಈ ಪೋಷಕಾಂಶ ಕೊರತೆಗಳನ್ನ ನಾವು ನೀಗಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾವು ಹಣ್ಣು ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒತ್ತನ್ನ ಕೊಟ್ಟು ನಮಗೆ ಈ ಬೆಳೆಯನ್ನ ಉತ್ಪಾದನೆಯನ್ನ ಮಾಡಿ ಯಾವ ರೀತಿ ಉಪಯೋಗಿಸ್ಕೋಬಹುದು, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಈ ಹಣ್ಣು ಒಂದಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಂಪೂರ್ಣವಾದಂತ ಮಾಹಿತಿನ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ತುಂಬಾ ಚೆನ್ನಾಗಿ 52 ವಾರಗಳ ಒಂದು ಏನು ಡಿಸೆಂಬರ್ ವರೆಗೂ ಏನು ಆಯೋಜನೆ ಮಾಡಿದ್ರಲ್ಲಿ ಇದರಲ್ಲಿ ಸಂಪೂರ್ಣವಾದಂತ ಈಗಿರ್ತಕ್ಕಂಥ ಇಲ್ಲಿ ಸುತ್ತಮುತ್ತಲು ಬೆಳೀತಕ್ಕಂಥ ಬೆಳೆಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಉತ್ಪಾದನೆಯನ್ನ ಮಾಡಬಹುದು, ಹೊಸ ಹೊಸ ತಳಿಗಳಾಗಿರ್ಬೋದು, ಅದಕ್ಕೆ ಬರ್ತಕ್ಕಂಥ ಕೀಟಗಳಾಗಿರ್ಬೋದು, ಮತ್ತೆ ಹೊಸ ಬೆಳೆಗಳನ್ನ ಯಾವ ರೀತಿ ಇಲ್ಲಿ ಈ ಭಾಗಕ್ಕೆ ಪರಿಚಯ ಮಾಡಬಹುದು, ಈ ಎಲ್ಲ ಮಾಹಿತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿ ಅದನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಈ ಆಯೋಜಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ತೋಟಗಾರಿಕೆ ಈಗ ಯಾಕೆ ಮಹತ್ವ, ನಾನು ಹೇಳಿದೆ ಕೃಷಿನಲ್ಲಿ ಪ್ರತಿ ವರ್ಷ 0.5 to 0.6% ಏರಿಯಾ ಕಡಿಮೆ ಆಗ್ತಾ ಇದೆ, ಆದರೆ ತೋಟಗಾರಿಕೆನಲ್ಲಿ ಪ್ರತಿ ವರ್ಷ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಕೃಷಿಯ ಭೂಮಿ ಕಡಿಮೆ ಆದರೂ ಕೂಡ ತೋಟಗಾರಿಕೆ ಬೆಳೆಗಳಲ್ಲಿ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಇದು ಏನಂದ್ರೆ ಇದರಲ್ಲಿರ್ತಕ್ಕಂಥ ಸುಸ್ಥಿರತೆ, ಸಸ್ಟೈನಬಿಲಿಟಿ. ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಯಾಕೆ ಇದಾಗುತ್ತೆ ಅಂದಾಗ, ನಾವೊಂದು ನಮ್ಮ ಕೃಷಿ ಬೆಳೆಯನ್ನು ಬೆಳೆದಾಗ ಒಂದ್ ಹೆಕ್ಟೇರ್ಗೆ 2-2.5 ಟನ್ ಇಳುವರಿ ಬಂದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ 12-12.5 ಟನ್ ಸರಾಸರಿ ಇಳುವರಿಯನ್ನ ಪಡಿಬಹುದು. ಇದರಲ್ಲಿರ್ತಕ್ಕಂಥ ಆ ಉತ್ಪಾದನಾ ಸಾಮರ್ಥ್ಯ, ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಎಲ್ಲರಿಗೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಇವತ್ತು ಯುವಕರು ಯಾರು ಇಲ್ಲ, ಎಲ್ಲ ಪಟ್ಟಣದ ಕಡೆ ಮುಖವನ್ನ ಮಾಡ್ತಕ್ಕಂಥದ್ದು. ಭೂಮಿ ಇದ್ರೂ ಸಹ ಸಾಕಷ್ಟು ಪಾರ್ಟಿಷನ್ ಆಗಿ ಅಂದ್ರೆ ಭಾಗ ಆಗಿ ಡಿವೈಡ್ ಆಗಿ ಇವತ್ತು ಭೂಮಿಯ ಒಬ್ಬೊಬ್ಬರದು ಹೋಲ್ಡಿಂಗ್ಸ್, ಲ್ಯಾಂಡ್ ಹೋಲ್ಡಿಂಗ್ಸ್ ಕೂಡ ಕಡಿಮೆ ಆಗಿದೆ. ಅದರಿಂದ ಅಲ್ಲಿ ಈ ಏನು ನಮ್ಮ ಪಾರಂಪರೆಯ ಆಗಿರುವ ಸಾಂಪ್ರದಾಯಿಕ ಕೃಷಿಯನ್ನ ಮಾಡೋದ್ರಿಂದ ಅಲ್ಲಿ ಆದಾಯ, ಜೀವನ ಮಾಡಲಿಕ್ಕೆ ಒಂದು ಅವರಿಗೆ ಬೇಕಾದಂತ ಆದಾಯ ಸಿಗದೆ ಇರೋದ್ರಿಂದ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತ ಇವತ್ತು ಕೃಷಿನಲ್ಲಿ 50%ಕ್ಕಿಂತ ಜಾಸ್ತಿ ಜನ ಕೃಷಿ ಮೇಲೆ ತೊಡಗಿಸಿದ್ರು ಕೂಡ ಇವತ್ತು ಆದಾಯ ಕಡಿಮೆ ಆಗ್ತಾ ಇರೋದ್ರಿಂದ, ಅದನ್ನ ಸುಸ್ಥಿರವಾಗಿ ನಿರ್ವಹಣೆ ಮಾಡಕ್ಕಾಗದೆ ಇರೋದ್ರಿಂದ ಈ ಸಾಕಷ್ಟು ಗ್ರಾಮೀಣ ಪ್ರದೇಶದಿಂದ ಎಲ್ಲರೂ ಪಟ್ಟಣದ ಕಡೆ ಮುಖ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನಾವು ತೋಟಗಾರಿಕೆ ಮುಖಾಂತರ ನಮಗೆ ತೋಟಗಾರಿಕೆ ಆಹಾರ, ಆರೋಗ್ಯ, ಆದಾಯ ಇವು ಮೂರು ಕೂಡ ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಮ್ಮ ದೇಶವನ್ನ ನಾವು ಅಭಿವೃದ್ಧಿ ಪಥದಲ್ಲಿ ನಾವು ಅಳಿಬೇಕಾದ್ರೆ ಇವು ಮೂರು ಪ್ರಮುಖ ಇದನ್ನ ತಗೊಳ್ತೀವಿ, ಆಹಾರ, ಆರೋಗ್ಯ, ಆದಾಯ. ಇವು ಮೂರು ಸಿಕ್ಕಿದಾಗ ಎಲ್ಲರೂ ಕೂಡ ಅಲ್ಲಿ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ನಾವು ತೋಟಗಾರಿಕಾ ಬೆಳೆಯಿಂದ ಇದು ಒಳ್ಳೆಯ ನಾವು ಆಹಾರ, ಆರೋಗ್ಯ, ಆದಾಯ ಇದನ್ನ ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆದಾಯ ಬರೋ ರೀತಿಯಲ್ಲಿ ನಾವು ಮಾಡಿದ್ದೇ ಆದಾಗ ಏನೀಗ ಉತ್ಪಾದನೆ ಮಾಡ್ತಾ ಇದ್ದೀವಿ, ಉತ್ಪಾದನೆಗಳಿಗೆ ಏನು ಸವಾಲಿದೆ, ಈ ಸವಾಲುಗಳನ್ನ ಇವತ್ತು ತಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಪ್ರಮುಖವಾಗಿ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ನಾವು ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಒಂದು ಅಂಕಿಅಂಶಗಳ ಪ್ರಕಾರ ಇವತ್ತು ನಮ್ಮ ಕರ್ನಾಟಕದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಒಂದು ವಿಸ್ತೀರ್ಣ ತೆಂಗು ಆವರಿಸಿಕೊಂಡಿದೆ. ಆದರೆ ಕೇವಲ 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಾಗಿರೋದ್ರಿಂದ ಕೋಕೋನಟ್ನಲ್ಲಿ ಇವತ್ತು CPCR ಈ ವರದಿ ಪ್ರಕಾರ ಸುಮಾರು 30%ಷ್ಟು ಇಳುವರಿ ಕಡಿಮೆ ಆಗಿದೆ. ಈ ರೀತಿ ಹವಾಮಾನದ ಒಂದು ಬದಲಾವಣೆಯಿಂದ ಇದು ನಮ್ಮ ಬೆಳೆಗಳಿಗೂ ಸಹ ಪರಿಣಾಮವನ್ನ, ಇದರಿಂದ ಒಂದು ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು, ಇದರಿಂದ ಕೀಟಗಳು ಜಾಸ್ತಿ ಆಗ್ತಕ್ಕಂತ ಟೆಂಪರೇಚರ್ ಜಾಸ್ತಿ ಆದಾಗ ಕೆಲವೊಂದು ಸಗಿಂಗ್ ಪೆಸ್ಟ್ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ರೋಗಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ಒಂದು ಎಲ್ಲ ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ನಾವು ಇದನ್ನ ಸವಾಲುಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಯೂನಿವರ್ಸಿಟಿಯಿಂದನೂ ಸಹ ವಿವಿಧ ಸಂಶೋಧನಾ ಕೇಂದ್ರಗಳಿಂದ ನಾವು ಈ ಸವಾಲುಗಳನ್ನ ನಾವು ತಗೊಂಡು ಇದನ್ನ ಯಾವ ರೀತಿ ನಾವು ಇದಕ್ಕೆ ತಕ್ಕಾದಂತ ಕ್ಲೈಮೇಟ್ ಸ್ಮಾರ್ಟ್ ಟೆಕ್ನಾಲಜಿನ ನಾವು ಡೆವಲಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಶೋಧನೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತ ತಾಂತ್ರಿಕತೆಗಳನ್ನ ಈಗ ಒದಗಿಸ್ಲಿಕ್ಕೆ ನಮ್ಮ ಎಲ್ಲ ಸಂಶೋಧನಾ ಕೇಂದ್ರಗಳು ಸಹ ಆ ನಿಟ್ಟಿನಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇದ್ದಾವೆ. ಸೂಕ್ತವಾದಂತ ತಳಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ಒಂದು ವಾತಾವರಣದ ಒಂದು ಸೂಕ್ತತೆಗಾಗಿ. ಅದೇ ರೀತಿ ಈಗ ನಾವು ನ್ಯೂಟ್ರಿಷನ್ ಅನ್ನ ಇದಕ್ಕೋಸ್ಕರ ಬಯೋ ಫಾರ್ಟಿಫೈಡ್ ವೆರೈಟೀಸ್ನ ಸೂಕ್ತವಾದಂತ ಪೋಷಕಾಂಶಗಳನ್ನ ಹೊಂದಿರ್ತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಈ ಕೆಲಸಗಳನ್ನ ಮತ್ತೆ ಈ ಇವತ್ತೇನು ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ, ಇವತ್ತು ಹವಾಮಾನದ ಬದಲಾವಣೆಯಿಂದ ಕೆಲವು ಸರಿ ನೀರು ನಿಂತ್ಕೊಂಡು ಅತಿ ಹೆಚ್ಚು ಮಳೆ ಆದಾಗ ನೀರು ನಿಂತ್ಕೊಂಡಾಗ ನಮಗೆ ಸಾಕಷ್ಟು ಬೆಳೆ ನಷ್ಟ ಆಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಅದೇ ರೀತಿ ಯಾವಾಗ ಮಳೆ ಕಡಿಮೆ ಆಗ್ತದ ಆವಾಗ ನೀರಿಲ್ದೇ ಒಣಗ್ತಕ್ಕಂಥದ್ದನ್ನ, ಟೆಂಪರೇಚರ್ ಜಾಸ್ತಿ ಆದ ಬೆಳೆಯನ್ನ ಹಾನಿಯಾಗ್ತಕ್ಕಂಥದ್ದನ್ನು ನೋಡಿದೀವಿ. ಇದಕ್ಕೆ ಸೂಕ್ತವಾದಂಥ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕೂಡ ಎಲ್ಲ ಸಂಶೋಧನಾ ಕೇಂದ್ರಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಮುನ್ನಡೀತಾ ಅದನ್ನ ಚಾಲೆಂಜ್ ಆಗಿ ತೋಂತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಎನ್ ಹಂಚಿನಮನಿ ಅವರು ಮಾತನಾಡುತ್ತಾ, ತಮಗೆಲ್ಲ ತಿಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದೇವೆ. ಯಾಕಂದ್ರೆ ಅದಕ್ಕೆ ಕಾರಣ ಹೆಚ್ಚಿನ ಒಂದು ಆದಾಯ ಮತ್ತು ನಮಗೆ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ನಾವು ತರಕಾರಿ ಮತ್ತು ಹಣ್ಣುಗಳಲ್ಲಿ ಸಾಕಷ್ಟು ವಿಫುಲವಾಗಿ ಇರುವುದರಿಂದ ನಾವು ಅದನ್ನ ನಮ್ಮ ದೇಹಕ್ಕೆ ಪಡಿಬಹುದು ಅಂತ ಹೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಸುಮಾರು ತರಕಾರಿ ಬೆಳೆಗಳಿರ್ಬೋದು ಹಣ್ಣಿನ ಬೆಳೆಗಳನ್ನ ಸಾಕಷ್ಟು ಪ್ರೋತ್ಸಾಹಿಸಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮೈಸೂರು ಭಾಗದಲ್ಲಿ ಕೂಡ ಸಾಕಷ್ಟು ಜಿಐ ಬೆಳೆಗಳು ಇದಾವೆ. ಇಲ್ಲೇ ನಂಜನಗೂಡು ರಸಬಾಳೆ ಇರ್ಬೋದು ಮತ್ತು ವಿಳ್ಯದೆಲೆ, ಮೈಸೂರು ವಿಳ್ಯದೆಲೆ, ಮಲ್ಲಿಗೆ, ಈ ರೀತಿಯಾಗಿ ರೈತರು ಇದರಿಂದ ಸಾಕಷ್ಟು ಆದಾಯಗಳನ್ನು ಪಡೆದು ಇವತ್ತು ರಫ್ತುವನ್ನು ಕೂಡ ನಮ್ಮಲ್ಲಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಭಾಗದಲ್ಲಿ ಹೆಚ್ಚಿನ ಇನ್ನೂ ತರಕಾರಿ ಬೆಳೆಗಳಿಗೆ ಅಥವಾ ಹಣ್ಣಿನ ಬೆಳೆಗಳಿಗೆ ಒಟ್ಟು ತೋಟಗಾರಿಕೆ ಬೆಳೆಗಳಿಗೆ ಒತ್ತು ಕೊಡಬೇಕಂತ ಹೇಳಿ ಹಣ್ಣು ಹಣ್ಣು ಒಂದು ಆಕಾಶವಾಣಿ ಸರಣಿ ಕಾರ್ಯಕ್ರಮ. ಯಾಕಂದ್ರೆ ಇದು ಬಹಳಷ್ಟು ಎಲ್ಲಾ ರೈತರಿಗೆ ತಲುಪುವಂತ ಒಂದು ಆಕಾಶವಾಣಿ. ಯಾವುದೇ ಗ್ರಾಮದಲ್ಲಿರ್ಬೋದು ಅಲ್ಲಿಯೂ ಕೂಡ ರೈತರು ಇದನ್ನ ಆಲಿಸ್ತಾರೆ. ಅದಕ್ಕಾಗಿ ಈ ಒಂದು ಸರಣಿಯನ್ನು ಎರಡನೇ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ನಾವು ಮುಖ್ಯವಾಗಿ ಕೆಲವೊಂದು ಬೆಳೆಗಳು ಮೊದಲು ನಾವು ಸಾಂಪ್ರದಾಯಿಕ ಬೆಳೆಗಳು ಯಾವನ್ನ ಬೆಳೀತಿರಲಿಲ್ಲ ಆ ಬೆಳೆಗಳು ಕೂಡ ಇವತ್ತು ಮೈಸೂರು ಭಾಗದಲ್ಲಿ ಬರ್ತಾ ಇದಾವೆ. ಉದಾಹರಣೆಗೆ ಅಡಿಕೆಯನ್ನ ಪ್ರಾರಂಭಿಸಿದ್ದಾರೆ ರೈತರು, ಕೆಲವೊಂದು ರೈತರು ದಾಳಿಂಬೆಯನ್ನು ಕೂಡ ಕೃಷಿ ಪ್ರಾರಂಭ ಇದು ಮಾಡ್ತಾ ಇದ್ದಾರೆ. ಮತ್ತು ತಾಳೆ ಬೆಳೆ ಮೊದಲಿಂದ ಇತ್ತು, ಇವತ್ತಿಗೆ ಮತ್ತೆ ಒಂದು ಏರಿಯಾ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಆ ಅಂತ ಒಂದು ವಿಜ್ಞಾನಿಗಳನ್ನು ಕೂಡ ಬಯಲು ಸೀಮೆಯಿಂದ ಅಡಿಕೆ ಬೆಳೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಲು ಅವನ್ನು ಕೆಲವೊಂದು ಹಾಕಿದ್ದಾರೆ. ಮತ್ತು ಮಾವು ಒಂದು ಉತ್ತಮವಾದ ಬೆಳೆ ತಮಗೆಲ್ಲ ತಿಳಿದ ಹಾಗೆ, ಅದನ್ನು ಕೂಡ ಅದರ ಒಂದು ತಂತ್ರಜ್ಞಾನ ಮತ್ತು ರಫ್ತನ್ನು ಯಾವ ರೀತಿ ಮಾಡಬೇಕು ಮತ್ತು ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೆಲವೊಂದು ವಿಷಯ ತಜ್ಞರನ್ನ ಕರೆಸಿ ಈ ಒಂದು ಸರಣಿಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ರೈತ ಬಾಂಧವರು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ ಆಗ್ಲೇ ಹೇಳಿದ್ರು, ವಿಷ್ಣುವರ್ಧನ್ ಸರ್, ನಮ್ಮಲ್ಲಿ ಏರಿಯಾ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ನಾವು ನಗರೀಕರಣದತ್ತ ವಾಲ್ತಾ ಇದ್ದೀವಿ, ನಗರೀಕರಣದಿಂದ ಏನಾಗ್ತಾ ಇದೆ ಏರಿಯಾ ಕಡಿಮೆ ಆಗ್ತಾ ಇದೆ ಮತ್ತು ನಾವು ಈಗ ಹೆಚ್ಚಿನ ಇಳುವರಿಯನ್ನ ಪಡೆಯಲೇಬೇಕಾಗಿದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದ್ರೆ ನಮ್ದು ಏರಿಯಾ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಆ ಜನಸಂಖ್ಯೆಯನ್ನ ಫೀಡ್ ಮಾಡಲಿಕ್ಕೆ ಹೆಚ್ಚಿನ ಆದಾಯವನ್ನ ಮತ್ತು ತರಕಾರಿ ಮತ್ತು ಹಣ್ಣು ಬೆಳೆಗಳನ್ನ ಇವತ್ತು ನಾವು ಹೆಚ್ಚಿಗೆ ಬೆಳಿಬೇಕಾಗೈತೆ. ಇವತ್ತು ನಮ್ಮ ಬೆಳೆಗಳು ಉದಾಹರಣೆಗೆ ನಾವು ಸಾಂಬಾರ ಬೆಳೆಗಳು ಇರ್ಬೋದು, ಲ್ಯಾಂಡ್ ಆಫ್ ಸ್ಪೈಸ್ ಅಂತೇಳಿ ನಮ್ಮ ಭಾರತವನ್ನು ನಾವು ಇನ್ನು ಹೇಳ್ತೀವಿ. ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋಗ್ರಿ, ಅಲ್ಲಿ ಒಂದು ಸ್ಪೈಸ್ ಭಾರತದ ಸಾಂಬಾರು ಅಂಗಡಿ ಸಿಗ್ತಾವ ನಿಮಗೆ. ಅಂದ್ರೆ ಎಲ್ಲಾ ಸಾಂಬಾರು ಬೆಳೆಗಳು ಆ ಅಂಗಡಿಯಲ್ಲೇ ದೊರೀತಾವ. ಎಂತ ಒಂದು ಬಹಳ ಒಂದು ಅತಿ ಒಂದು ಕುಗ್ರಾಮ್ ದೇಶದಲ್ಲಿ ಹೋದ್ರು ಕೂಡ, ಆಫ್ರಿಕಾ ದೇಶದಲ್ಲಿ ಇರ್ಬೋದು ಮತ್ತು ದುಬೈದಲ್ಲಿ ಎಲ್ಲೇ ಹೋಗ್ರಿ ನೀವು, ಅಲ್ಲಿ ಒಂದು ಇಂಡಿಯನ್ ಸ್ಪೈಸ್ ಶಾಪ್ ಅಂತ ಹೇಳಿ ಸಿಗತ್ತೆ. ಅಂದ್ರೆ ಅಷ್ಟೊಂದು ಪ್ರಸಿದ್ಧವಾದ ನಮ್ಮ ತರಕಾರಿ ಬೆಳೆಗಳು ಜಗತ್ತಿನಾದ್ಯಂತ ಪಸರಿಸಿ ಬಿಟ್ಟಾವ. ಅಲ್ಲಿ ನೀವು ಆ ಮಸಾಲೆ ಅಂಗಡಿಗೆ ಹೋದ್ರೆ ಅಂದ್ರೆ ಎಲ್ಲಾ ತರದ ಮಸಾಲೆಗಳನ್ನು ಕೊಡ್ತಾರ. ಅಂತ ಎಲ್ಲಾ ಬೆಳೆಗಳನ್ನು ನಾವು ಬೆಳಿಬಹುದು, ಬೇರೆ ದೇಶದಲ್ಲಿ ಸಾಧ್ಯ ಇಲ್ಲ. ಇವತ್ತು ನಾವು ನಿಮಗೆಲ್ಲ ನೋಡಿದ್ರಿ, ನಾವು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನ ವೈವಿಧ್ಯವಾದ ಜನನೂ ಸಿಗ್ತಾರೆ, ವೈವಿಧ್ಯವಾದ ಮಣ್ಣು ಇದೆ, ವೈವಿಧ್ಯವಾದ ಗಾಳಿ ಬೆಳಕು ಇದೆ, ಎಲ್ಲ ರೀತಿಯಿಂದ ನಾವು ಇರೋದ್ರಿಂದ ಈ ಹಣ್ಣನ್ನು ನೀವು ಬೆಳಿತೀರಾ ಅಂತ ಹೇಳಿ ಭಾರತೀಯರು ಕೇಳಿದ್ರೆ ಸಾಧ್ಯ ಐತಿ. ಇವತ್ತು ನಾವು ಉತ್ಪತ್ತಿ ಡೇಟ್ ನಿಂದ ಹಿಡಿದು ಎಲ್ಲ ಬೆಳೆಗಳನ್ನು ನಾವು ಯಾಪಲ್ ಕೂಡ ಬೆಳೀತಾ ಇದ್ದೇವೆ. ಅದಕ್ಕಾಗಿ ನಾವು ಇವತ್ತು ನಾವು ತೋಟಗಾರಿಕೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕಾಗಿದೆ. ನಾವು ನೋಡಿದ್ರೆ ನೀವು ಕರೋನಾದಲ್ಲಿ ಬೇರೆ ದೇಶಗಳು ಎಲ್ಲ ಒಂದು ಬಹಳಷ್ಟು ಅಫೆಕ್ಟ್ ಆಯ್ತು, ನಮ್ಮಲ್ಲಿ ಅಂತ ಒಂದು ಸಾವುಗಳು ಸಂಭವಿಸಲಿಲ್ಲ. ಅದಕ್ಕೆ ಕಾರಣ ನಾವು ತಿನ್ನುವಂತ ಇಂತ ಹಣ್ಣು ಮತ್ತು ತರಕಾರಿಗಳು, ಗಡ್ಡೆ ಗೆಣಸುಗಳು ಇರ್ಬೋದು, ಎಲ್ಲವನ್ನು ನಾವು ಅವುಗಳಲ್ಲಿ ಇರುವಂತ ಒಂದು ತಡೆದುಕೊಳ್ಳುವಂತ ರೋಗ ನಿರೋಧಕ ಶಕ್ತಿ ನಮಗೆ ಬಹಳ ಪ್ರಾಮುಖ್ಯವಾದ ಪಾತ್ರವನ್ನ ವಹಿಸಿದ್ದಕ್ಕಾಗಿ ನಾವು ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಕರೋನಾದಲ್ಲಿ ನಾವು ಬಚಾವ್ ಆದೀವಿ. ಅದಕ್ಕಾಗಿ ಇವತ್ತು ತಾವು ಬಹಳಷ್ಟು ಜನ ಹಿರಿಯರು ಇದ್ದೀರಿ, ನಾವು ಏನು ಊಟ ಆಹಾರ ಪದ್ಧತಿ ಐತಿ ಅದರಲ್ಲಿ ಹಣ್ಣನ್ನ ನಾವು ಹೆಚ್ಚಾಗಿ ಸೇವಿಸ್ತಾ ಇರ್ತೇವೆ. ಇನ್ನೂ ಕೂಡ ನಮ್ಮ ಜನಾಂಗ ಕೂಡ ಇವತ್ತಿನ ದಿನ ನೀವು ನೋಡಿರ್ಬೋದು ಎಲ್ಲರೂ ಪಿಜ್ಜಾ ಮತ್ತು ಬರ್ಗರ್ ಕಡೆ ಹೊಳ್ಳಿದ್ದಾರೆ. ಅದನ್ನ ನಾವು ತಡೆ ಹಿಡಿಬೇಕಂದ್ರೆ ಹಣ್ಣುಗಳನ್ನ ಹೆಚ್ಚಾಗಿ ಬೆಳೆದು ಅವರಿಗೆ ತಿನ್ನೋದನ್ನ ಕಲಿಸಬೇಕು. ಅದ ಅಂದಾಗ ಮಾತ್ರ ಆರೋಗ್ಯವಂತ ಸಮಾಜವನ್ನು ನಾವು ನಿರ್ಮಿಸಕ್ ಸಾಧ್ಯ ಐತಿ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಹಣ್ಣು ಹಣ್ಣು ಸರಣಿ ಕಾರ್ಯಕ್ರಮಗಳು ನಿಜವಾಗಿ ರೈತರಿಗೆ ಮತ್ತು ಈ ಎಲ್ಲ ಕೇಳುಗರಿಗೆ ಒಂದು ಬಹಳಷ್ಟು ಸಹಾಯವನ್ನು ಮಾಡತಂತೇಳಿ ನನ್ನ ಅನಿಸಿಕೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ನನಗೆ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಕೃಷಿ ರಂಗ ಕಾರ್ಯಕ್ರಮದ ಆಸಕ್ತ ಕೇಳುಗರಾದ ಮಹದೇವ ಶೆಟ್ಟಿ ಹಾಗೂ ವರದರಾಜು ಅವರು ಹಣ್ಣು ಹೊನ್ನು ಸರಣಿಯನ್ನು ಕುರಿತಂತೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. ಕಳೆದ ಸಾರಿ ಹಣ್ಣು ಹೊನ್ನು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿಬಂತು. ನಮ್ಮ ಜಂಟಿ ನಿರ್ದೇಶಕರಾದಂತ ನಾಗರಾಜ್ ಸಾಹೇಬ್ ಅವರು ಆ ಉದ್ದೇಶ ಏನ್ ಇಟ್ಕೊಂಡಿದ್ರು ಅಂದ್ರೆ ನಂಜನಗೂಡು ರಸವಾಳೆ ಮೈಸೂರು ವಿಳ್ಯದೆಲೆ ಮಲ್ಲಿಗೆ ಮೈಸೂರು ಮಲ್ಲಿಗೆ ಇವೆಲ್ಲ ನಶಿಸಿ ಹೋಯ್ತಾ ಇದೆ. ಇದನ್ನ ಏನಾರು ಮಾಡಿ ಸ್ಥಳೀಯ ಬೆಳೆಗಳನ್ನ ನಾವು ಉಳಿಸ್ಬೇಕು ಅಂದ್ಬಿಟ್ಟು ನಮ್ಮ ಕೇಶಮೂರ್ತಿ ನಮ್ಮ ಗುರುಗಳಾದಂತ ಕೇಶಮೂರ್ತಿ ಅವ್ರ ಜೊತೆ ಮಾತಾಡಿ ಈ ಕಾರ್ಯಕ್ರಮವನ್ನ ನಾವು ಅಚ್ಚುಕಟ್ಟ ಮಾಡಬೇಕು. ನಮ್ಮ ಸ್ಥಳೀಯ ತಳಿಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಇದನ್ನ ಹಣ್ಣುವನ್ನು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಜಂಟಿ ನಿರ್ದೇಶಕರು ಏನೇ ಆಗಲಿ ಎಷ್ಟೇ ಕಷ್ಟ ಇದ್ರು ಸಹ ಆ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ನಡೆಸಿಕೊಟ್ರು. ನಿಜವಾಗ್ಲೂ ಬಹಳ ಶ್ರಮ ಪಟ್ಟಿದ್ದಾರೆ. ಪುನಃ ಶ್ರಮ ಪಡಕ್ಕೆ ನಮ್ಮ ಕೇಶಮೂರ್ತಿಯವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಷ್ಟೇ ಅವ್ರು ಹೇಳಿದ್ರು ಅನ್ನೋ ರೂಢಿ. ಇವ್ರ ಉದ್ದೇಶ ಏನು ಅಂದ್ರೆ ಹಣ್ಣುವನ್ನು ಓಸಾರನ್ನು ಪರಿಚಯ ಮಾಡಿದ್ರು ಅವರು ಕೆಲವು ಜನ ತೆರೆಗಡೆ ಆದ್ರು. ಬಹಳ ಸಂತೋಷ ನಮಗೆ. ಪರಿಚಯ ಅಂತಲೇ ನಾವಲ್ಲ ಈ ಕಾರ್ಯಕ್ರಮವನ್ನ ಕೇಳಬೇಕು. ಹೊಸ ಹೊಸ ತಾಂತ್ರಿಕತೆ ಈಗ ಬೆಳೀತಾ ಇದೆ. ನಮ್ಮ ತಾತನ ಕಾಲದ ದೇಶಯ ಇಲ್ಲ ಇವಾಗ. ಇವಾಗ ಕೇಶಮೂರ್ತಿಯವ್ರ ಬೇಸಾಯ ನಿಜವಾಗ್ಲೂ ನಮ್ಮ ತಾತ ಇದ್ದು ಆಗ್ಲೇ ಒಂಥರ ಬೇಸಾಯ, ಈಗ ಕೇಶಮೂರ್ತಿಯವ್ರ ಬೇಸಾಯನೇ ಒಂಥರ. ಅದರಿಂದ ದಯವಿಟ್ಟು ಹೊಸ ಹೊಸ ತಾಂತ್ರಿಕತೆಗಳನ್ನ ಈಗ ಒಂದು ವರ್ಷ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನೋಡಿ. ಯಾವುದೇ ಕಾರ್ಯಕ್ರಮ ತಪ್ಪಿದ್ರು ನಮ್ಮ ಕಾರ್ಯಕ್ರಮ ತಪ್ಪಲ್ಲ. ಅಮಾಸ ಆಗ್ಲಿ ಹುಣ್ಮ ಆಗ್ಲಿ ಒಂದ್ ಹಬ್ಬ ಆಗ್ಲಿ ಕಾರ್ಯಕ್ರಮ ಬಂದೇ ಬರ್ತದೆ. ಬಾಕಿ ಕಾರ್ಯಕ್ರಮಗಳು ಬರಲ್ಲ. ಯಾಕಂದ್ರೆ ಆ ತರ ಟೈಮ್ ಟೇಬಲ್ ಒಂದ್ ದಿವಸ ನಾರು ಮಿಸ್ ಆಗಿದೆಯಾ ಟೈಮ್ ಟೇಬಲ್? ಟೈಮ್ ಟೇಬಲ್ ಒಂದು ನಾನು ಬಹಳ ಕಾರ್ಯಕ್ರಮಗಳನ್ನೆಲ್ಲ ನೋಡಿದೀನಿ. ಟೈಮ್ ಟೇಬಲ್ ಪ್ರಕಾರ ಏನಾಗ್ಲಿ ಕಾರ್ಯಕ್ರಮ ನಡೀಲೇಬೇಕು. ಅವ್ರದೊಂದು ಸಿಸ್ಟಮ್ ಏನಂದ್ರೆ ಕರೆಕ್ಟ್ ಟೈಮು, ಯಾರೇ ಬರಲಿ ಏನಾಗಲಿ ಕೃಷಿ ರಂಗ ಕಾರ್ಯಕ್ರಮವನ್ನ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸು. ಇನ್ನೊಂದು ಸ್ವಲ್ಪ ಫೋನ್ ಮಾಡ್ಬೇಕು ಅಂದ್ರೂ ಬಿಡಲ್ಲ. ಆಯ್ತು ಆಯ್ತು 7:30 ರೈಟ್. ಅವ್ರು ಬಹಳ ಕಾಲಮಾನಗಳನ್ನ ನಮ್ ನಿಗದಿ ಮಾಡಿ ನಮ್ಗೆಲ್ಲ ಪಾಠ ಹೇಳ್ಕೊಡ್ತಿರೋರು ಅಂದ್ರೆ ನಮ್ ಕೇಳಿಸ್ಕೊಂಡ್ಬಿಡ್ತೇವ್ರು. ಇಷ್ಟು ಮಾತಾಡಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲಾ ಗುರು ಹಿರಿಯರಿಗೆಲ್ಲ ಹಂಚಿ ನನ್ನ ಮಾತನ್ನ ನಿಲ್ತಾ ಇದ್ದೀನಿ. ಎಲ್ಲರಿಗೂ ಸಣ್ಣ ಸಣ್ಣ ಆಗ್ತಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಹಣ್ಣು ಹಣ್ಣು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪರೀಕ್ಷೆ ಇಟ್ಟಾಗ ನಾನು ಮೊದಲನೇ ಬಹುಮಾನ ಪಡೆದೆ ಅಂತ ಹೇಳ್ಕೊಂಡ್ರೆ ತಪ್ಪಾಗಲಾರದು. ಈ ಸಾರಿನೂ ಸಹ ಪ್ರಯತ್ನ ಪಡ್ತೀನಿ. ಈ ಸಾರಿನ ಈ ಒಂದು 52 ವಾರಗಳ ಕಾರ್ಯಕ್ರಮನೂ ಬಹಳ ಅಚ್ಚುಕಟ್ಟಾಗಿರುತ್ತದೆ ಮತ್ತು ಸಂದರ್ಭೋಚಿತವಾಗಿ ನಮ್ಮ ಕೇಶವಮೂರ್ತಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಷ್ಟೊತ್ತು ಕೂತ್ಕೊಂಡು ನಾನು ನೋಡಿದೆ 52 ವಾರ ಏನೇನಿದೆ ಅಂತ. ಬಹಳ ಅರ್ಥಗರ್ಭಿತವಾಗಿದೆ, ಸಮಯೋಚಿತವಾಗಿದೆ. ಈಗ ನೋಡಿ ಇವತ್ತು ಕೂಳೆ ಕಬ್ಬು ಬೇಸಾಯ ಮತ್ತೊಂದು ಮಗದೊಂದು ನಡೀತಾ ಇದೆ. ಕೂಳೆ ಬೆಳೆಗೆ ಏನೇನೋ ಅಂತ ಇವತ್ತು ಒಂದು ಕಾರ್ಯಕ್ರಮ ಇದೆ. ಕೂಳೆ ಬೇಸಾಯದ ಬಗ್ಗೆ ಒಬ್ಬ ನಿವೃತ್ತ ವಿಜ್ಞಾನಿಗಳು ಸ್ವಾಮಿಯವರು ಅವರದು ಒಂದು ರೇಡಿಯೋ ಟಾಕ್ ಇದೆ ಆಕಾಶವಾಣಿಯಲ್ಲಿ. ಅದೇ ರೀತಿ ಗುರುವಾರ ದಿನ ಮೊದಲನೇ ಕಾರ್ಯಕ್ರಮ ಶುರುವಾಗ್ತಾ ಇರೋದೇ ಮಾವಿನ ಬೆಳೆ ಬಗ್ಗೆ. ಈಗ ಮಾವು ಚಿಗುರು ಮೊಗ್ಗು ಪ್ರಾರಂಭ ಆಗ್ತಾ ಇದೆ ಕೆಲವು ತಳಿಗಳಲ್ಲಿ. ಈ ಒಂದು ಸಮಯದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾವು ಮನಸ್ಸಿಟ್ಟು 1:40 ಇನ್ನೇನೂ ಇಲ್ಲ, 6:50 to 7:30 ಈ ಕಾರ್ಯಕ್ರಮದಲ್ಲಿ ಬಹಳ ಉಪಯುಕ್ತ ಮಾಹಿತಿ ಸಿಗುತ್ತೆ. ದಯಮಾಡಿ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಬಂದಿರೋ ಇಷ್ಟು ಜನನಾದ್ರೂ ನಾವು ಮನಸ್ಸು ಮಾಡಿದ್ರೆ ಇಲ್ಲಿ ಬಂದಿರೋ 10 ಜನಕ್ಕೆ ನಾವು ಆಟೋಮೆಟಿಕ್ ಆಗಿ ರವಾನಿಸಬಹುದು ಕಿವಿಯಿಂದ ಕಿವಿಗೆ. ಆದ್ರೂ ನಾವಾದ್ರೂ ಕೂತ್ಕೊಂಡು ಕೇಳೋಣ ಆ ಕಾರ್ಯಕ್ರಮದಲ್ಲಿರೋ ಬಹಳ ಮುಖ್ಯವಾದ ಅಂಶಗಳು ಏನೇನಿದೆ ರೈತರಿಗೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತಾರೆ. ಅದನ್ನ ನಮ್ಗೆ ನಂಬರು ಕಾಂಟ್ಯಾಕ್ಟ್ ನಂಬರು ಎಲ್ಲ ಕೊಡ್ತಾರೆ, ನಮ್ಮ ಸಂಶಯನೆಲ್ಲ ಪರಿಹರಿಸ್ಕೋಬಹುದು. ನನಗಿಂತೂ ಚೆನ್ನಾಗಿ ನೀವು ಮೊದಲನೇ ಬಹುಮಾನ ತಗೊಳ್ಳಿ ಈ ಸಾರಿ 52 ವಾರದ ಕಾರ್ಯಕ್ರಮದಲ್ಲಿ ಅಂತ ನಾನು ಹೇಳ್ಕೊಳ್ತೀನಿ ಕೈ ಮುಗಿದು. ಮತ್ತು ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀಲಿ, ನಾವು ಯಾರೂ ಊಹಿಸಲಾರದು. ನಮ್ಮ ಇಲಾಖೆಗಳು ಸಹ ಇಷ್ಟೊಂದು ಮನ ಮುಟ್ಟುವಂತೆ ರೈತರಿಗೆ ಕಿವಿ ಮುಟ್ಟುವಂತೆ ನಾವು ಹೇಳೋಕೋಕ್ ಸಾಧ್ಯವಿಲ್ಲ. ಆದ್ರೆ ಆಕಾಶವಾಣಿ ಕೇಳೋದು ಬಿಡಬೇಡಿ, ಮರಿಬೇಡಿ. ಮುಂದಕ್ಕೆ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವ್ರಿಗಿರ್ಬೋದು ಅಥವಾ ಬಹುಮಾನ ಪಡೆದವ್ರಿಗಿರ್ಬೋದು ಒಂದೊಂದು ರೇಡಿಯೋ ಕೊಡೋದನ್ನ ಕಾರ್ಯಕ್ರಮವನ್ನ ನಮ್ಮ ಕೇಶವಮೂರ್ತಿ ಸಾಹೇಬರು ಅನುಷ್ಠಾನಕ್ಕೆ ತರಲಿ, ಅದು ಜಾರಿ ಆಗಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೈಸೂರು ವಿಭಾಗದ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಎಚ್ಎಂ ನಾಗರಾಜು ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ತೋಟಗಾರಿಕಾ ಇಲಾಖೆ, ತೋಟಗಾರಿಕಾ ಮಹಾವಿದ್ಯಾಲಯ, ಆಕಾಶವಾಣಿ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಣ್ಣುವನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ರೈತ ಬಾಂಧವರಿಗೆ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ತೋಟಗಾರಿಕಾ ಇಲಾಖೆ, ತೋಟಗಾರಿಕಾ ಮಹಾವಿದ್ಯಾಲಯ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆಯ ಅಧೀನದಲ್ಲಿ ಬರುವ ತೋಟಗಾರಿಕಾ ಮಹಾವಿದ್ಯಾನಿಲಯ ಮೈಸೂರು ಮತ್ತು ಆಕಾಶವಾಣಿ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಹಿಂದೆನೂ ಸಹ ಸಾಕಷ್ಟು ಸರಣಿ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡಿದ್ದೀವಿ. ಮೊದಲನೇದಾಗಿ ತೋಟ ನೋಟ ಅಂತೇಳಿ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಿತ್ತು, ಸರಣಿ ಕಾರ್ಯಕ್ರಮ. ಎರಡನೇದು ಫಲಶ್ರೀ ಅಂತ ಒಂದಾಗಿತ್ತು ನಮ್ಮ ಇಲಾಖೆದು, ತೋಟಗಾರಿಕೆ ಇಲಾಖೆ. ಮತ್ತೆ ಮೂರನೇದು ಹಣ್ಣು ಒಂದು ಅಂತೇಳಿ ಮೂರನೇ ಕಾರ್ಯಕ್ರಮ. ಇದು ಮುಂದುವರೆದ ಹಣ್ಣು ಒಂದು ಕಾರ್ಯಕ್ರಮ ಈಗ ಅನುಷ್ಠಾನ ಆಗ್ತಾ ಇದೆ. ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ನಮ್ಮ ಆಕಾಶವಾಣಿನಲ್ಲಿ ಅದು ಹೇಳ ಉತ್ಪ್ರೇಕ್ಷೆಯನ್ನಲ್ಲ, ಕೇಶವಮೂರ್ತಿಯವರು ಆಕಾಶವಾಣಿನಲ್ಲಿ ಕೃಷಿ ರಂಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಈ ತರ ಸರಣಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ವಿ ನಾವು. ಅವರು ಪ್ರಮುಖವಾದಂತಹ ಪ್ರೇರಣೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತೆ ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಪ್ರಮುಖವಾಗಿ ಕೆಲಸ ಮಾಡಿರೋರು ಅಂದ್ರೆ ನಮ್ಮ ಡಾಕ್ಟರ್ ರಾಮೇಗೌಡರು. ಈಗ ಈ ಹಣ್ಣುವನ್ನು ಈ ಇವತ್ತು ಏನು ಈಗ ಮುಂದಿನ 1 ವರ್ಷಗಳ ಕಾಲ ಹಿಂದಿನ ಕಾರ್ಯಕ್ರಮಗಳಲ್ಲಿ ಏನು ಹಿಂದೆ ನಾವು ಏನು ಸರಣಿ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅಲ್ಲಿ ಬಂದಂತ ಅದನ್ನ ಸುಧಾರಣೆ ಮಾಡಿ ಇನ್ನೂ ಒಂದು ಆವ ಒಂದು ಸಮಯಕ್ಕೆ ಸರಿಯಾಗಿ ನಾನು ಈ ಕಾರ್ಯಕ್ರಮಗಳ ಬಗ್ಗೆ ನೋಡ್ತಾ ಇದ್ದೆ. 1 ವರ್ಷದ ಕಾರ್ಯಕ್ರಮ, ಹಿಂದೆಲ್ಲ ಮಾಡಿದಂತ ಕಾರ್ಯಕ್ರಮಗಳು 6 ತಿಂಗಳು ಈ ತರ ಇತ್ತು. ಇದು ನಿರಂತರವಾಗಿ 1 ವರ್ಷಗಳ ಕಾಲ ಅನುಷ್ಠಾನ ಮಾಡತಕ್ಕಂಥ ಕಾರ್ಯಕ್ರಮ ಆವಾವ ಒಂದು ಸಮಯಕ್ಕೆ ಸರಿಯಾಗಿ. ಉದಾಹರಣೆಗೆ ಮೊದಲನೇದಾಗಿ ಮಾವಿನ ಸೀಸನ್ ಶುರುವಾಗ್ತಾ ಇದೆ, ಮಾವು ಬೆಳೆಗೆ ಬಗ್ಗೆ ಪ್ರಾರಂಭ ಆಗುತ್ತೆ. ಅದೇ ತರ ಶುಂಠಿ ಫೆಬ್ರವರಿ ತಿಂಗಳಲ್ಲೆಲ್ಲ ನಾಟಿ ಆಗುತ್ತೆ, ಆ ಸಂದರ್ಭದಲ್ಲಿ ಶುಂಠಿ ಬೆಳೆ ಆ ತರ ಹಂಗಾಮು ಆ ಒಂದು ಋತುಮಾನಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಒಳ್ಳೊಳ್ಳೆ ವಿಜ್ಞಾನಿಗಳಿರ್ಬೋದು, ರೈತ ಬಾಂಧವರು ಇರ್ಬೋದು, ಪ್ರಗತಿಪರ ರೈತರಿರ್ಬೋದು, ಇಲಾಖಾ ಅಧಿಕಾರಿಗಳಿರ್ಬೋದು, ಇವ್ರನ್ನೆಲ್ಲ ಸಂಯೋಜನೆ ಮಾಡಿ ತುಂಬಾ ಒಂದು ಪರಿಣಾಮಕಾರಿಯಾಗಿ ಈ ಕಾರ್ಯಕ್ರಮಗಳನ್ನ 52 ವಾರಗಳ ಕಾಲ ರೂಪಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಕುಲಪತಿಗಳಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ತುಂಬಾ ಒಂದು ತೋಟಗಾರಿಕಾ ಕ್ಷೇತ್ರದ ಪ್ರಸ್ತುತ ವಿದ್ಯಮಾನಗಳು, ಸವಾಲುಗಳು, ಏನು ಬೆಳೆ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೊಯ್ಲೋತ್ತರ ಸಮಸ್ಯೆಗಳ ಬಗ್ಗೆ, ಕೊಯ್ಲೋತ್ತರ ನಿರ್ವಹಣೆ ತಂತ್ರಜ್ಞಾನಗಳ ಬಗ್ಗೆ ಸುದೀರ್ಘವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಅದೇ ತರ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂದ್ರೆ ಕೇವಲ ಇವತ್ತು ಉದ್ಘಾಟನೆ ಆಗೋದು ಒಂದೇ ಅಲ್ಲ, ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ನಮ್ಮ ಕೇಶವಮೂರ್ತಿ ಅವರು ಅವರ ಒಂದು ಕಮಿಟ್ಮೆಂಟ್ ಇನ್ವಾಲ್ವ್ಮೆಂಟ್ ನಾವು ನೋಡಿದ್ದೀವಿ ಇಂದಿನ ದಿನಗಳಲ್ಲೂ ಮುಂದಿನ ದಿನಗಳಲ್ಲೂ ಸಹ ನೋಡಬಹುದಾಗಿದೆ. ಇವತ್ತು ಕೇವಲ ಒಂದು ಹಣ್ಣುವನ್ನು ಕಾರ್ಯಕ್ರಮ ಒಂದು ರೂಪಿಸಿ ಉದ್ಘಾಟನೆ ಮಾಡಿದ್ದೀವಿ. ಇದನ್ನ ನಿರಂತರವಾಗಿ 1 ವರ್ಷಗಳ ಕಾಲ ನಮ್ಮ ಮಾಧವ ಶೆಟ್ಟರು ಹೇಳಿದಂಗೆ ಆವ ಸಮಯಕ್ಕೆ ಸರಿಯಾಗಿ ಆ ಒಂದು ವಿಷಯ ತಜ್ಞರು ಮತ್ತೆ ಆ ಒಂದು ಅವತ್ತು ಪ್ರತಿ ಗುರುವಾರ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಅಥವಾ ರೆಕಾರ್ಡಿಂಗ್ ಪ್ರೋಗ್ರಾಮ್ಗಳಿರ್ಬೋದು, ಫೋನ್ ಇನ್ ಪ್ರೋಗ್ರಾಮ್ಗಳಿರ್ಬೋದು, ಅದನ್ನ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ಅವರ ನಿಜವಾಗ್ಲೂ ಒಂದು ಕೇಶವಮೂರ್ತಿ ಅವರು ತಗೊಳ್ತಕ್ಕಂಥ ಜವಾಬ್ದಾರಿ. ಅದೇ ತರ ನಮ್ಮ ಮೇಡಮ್ ಲೋಕೇಶ್ವರಿ ಮೇಡಮ್ ಅವರು ಸಹ ಅವರು ಈ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ, ಬಿತ್ತರಗೊಳ್ಳೋ ಸಂದರ್ಭದಲ್ಲಿ, ಪ್ರಸಾರ ಮಾಡೋ ಸಂದರ್ಭದಲ್ಲಿ ಅವರು ಕೇಶವಮೂರ್ತಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ನಾನು ಹಿಂದಿನ ದಿನಗಳಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಗಳು ಈ ಭಾಗದ ರೈತರಿಗೆ, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಈ ಭಾಗದ ರೈತರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ನಾವು ಸಾಮಾನ್ಯವಾಗಿ ಇಲಾಖೆ ಅಂತ ಹೇಳಿದ್ರೆ, ತೋಟಗಾರಿಕೆ ಇಲಾಖೆ ಅಂದ್ರೆ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡೋದು ಅಷ್ಟೇ ಸೀಮಿತ ಆಗೋದ್ರ ಬದಲಾಗಿ ಪ್ರಮುಖವಾದಂಥ ಇಲಾಖೆ ಕೆಲಸಗಳು, ವಿಶ್ವವಿದ್ಯಾನಿಲಯದ ಕೆಲಸಗಳು ಏನಂತ ಹೇಳಿದ್ರೆ, ರೈತರಿಗೆ ಆ ಸಮಯಕ್ಕೆ ಸರಿಯಾಗಿ ವಿವಿಧ ತಂತ್ರಜ್ಞಾನಗಳನ್ನ, ಅದರ ಮಾಹಿತಿಯನ್ನ ತಲುಪಿಸೋ ಜವಾಬ್ದಾರಿ ಇರೋದ್ರಿಂದ ಇದು ನಿಜವಾಗ್ಲೂ ಈ ಒಂದು ವಿಸ್ತರಣಾ ಕಾರ್ಯಕ್ರಮದ ಭಾಗವಾಗಿ ತಂತ್ರಜ್ಞಾನಗಳನ್ನ ಸಮಯಕ್ಕೆ ಸರಿಯಾಗಿ ರೈತರಿಗೆ ತಲುಪಿಸ್ಲಿಕ್ಕೆ ನಿಜವಾಗ್ಲೂ ಈ ಕಾರ್ಯಕ್ರಮಗಳು ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬರಲಿ, ಎಲ್ಲ ಈ ಭಾಗದ ರೈತ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ, ತೋಟಗಾರಿಕಾ ಕ್ಷೇತ್ರದಲ್ಲಿ ನಮ್ಮ ಇಲಾಖೆ ವತಿಯಿಂದ ಏನು ಈ ಯೋಜನೆಗಳ ಜೊತೆಗೆ ನಮ್ಮಲ್ಲಿ ಈಗ ನಮ್ಮ ಸರ್ ಹೇಳಿದ್ರು, ವಿಷ್ಣುವರ್ಧನ್ ಸರ್, ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ, ರಂಗ ಸಮುದ್ರದಲ್ಲಿ ನಮ್ಮದು ಒಂದು ಸಮಗ್ರ ಜೈವಿಕ ಕೇಂದ್ರ ಅಂತ ಇದೆ, ಅಲ್ಲೂ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಮತ್ತು ಜೈವಿಕ ಗೊಬ್ಬರಗಳಿಗೆ ಈಗ ತುಂಬ ರಾಸಾಯನಿಕಗಳನ್ನು ಕಡಿಮೆ ಮಾಡಲಿಕ್ಕೆ ಜೈವಿಕ ಗೊಬ್ಬರಗಳಾದಂಥ ಅರ್ಕಾ ಮೈಕ್ರೋಬಯಲ್ ಕನ್ಸಾರ್ಟಿಯಂ ಅಂತೇಳಿ ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಬನ್ನೂರು ರೋಡಲ್ಲಿ ರಂಗ ಸಮುದ್ರ ಅಂತೇಳಿ ಅಲ್ಲಿ ಒಂದು ಜೈವಿಕ ಕೇಂದ್ರ ಇದೆ, ಅದೇ ಥರ ಮದ್ದೂರಿನಲ್ಲಿ ಒಂದು ನಮ್ಮದು ನಿಖರ ಬೇಸಾಯ ಒಂದು ಉತ್ಕೃಷ್ಟ ಕೇಂದ್ರ ಅಂತ ಇದೆ, ಅಲ್ಲೂ ಸಹ ತರಕಾರಿ ಬೆಳೆಗಳಲ್ಲಿ ಬಾಳೆ ಬೆಳೆ ಈ ಥರ ಬೇರೆ ಬೇರೆ ಪೆಪ್ಪರ್ ಇರ್ಬೋದು, ಟರ್ಮರಿಕ್ ಇರ್ಬೋದು, ಅರಿಶಿನ ಇರ್ಬೋದು, ಶುಂಠಿ ಇರ್ಬೋದು, ಈ ಥರ ಬೇರೆ ಬೇರೆ ಸ್ಪೆಷಲ್ಸ್ ಅಂತೇಳಿ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದವರು ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಸ್ಪೆಷಲ್ಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ, ಅವುಗಳನ್ನೆಲ್ಲ ಬಳಸ್ಕೋಬೋದಾಗಿದೆ. ಅದೇ ಥರ ಈ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ, ಮತ್ತು ನೀರು ಸಮಗ್ರವಾಗಿ ಈಗ ನಮಗೆ ಏನು ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 90% ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ಅಡಿಕೆ ಗಿಡ ಅಂದರೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ತೆಂಗಿನ ಗಿಡ ಅಂದರೆ ಒಂದು ದಿವಸಕ್ಕೆ ಒಂದು 100 ಲೀಟ್ರ್ ಗರಿಷ್ಠ ನೀರು ಬೇಕಾಗುತ್ತೆ. ಆ ನೀರನ್ನು ಎಷ್ಟು ನೀರು ಬೇಕಷ್ಟೊಂದು ನೀರು ಕೊಡೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ಸಮಗ್ರವಾಗಿ ನಾವು ಪೋಷಕಾಂಶಗಳನ್ನು ಸಹ ನೇರವಾಗಿ ಈ ಒಂದು ವಾಟರ್ ಸಾಲ್ಬಲ್ ಫರ್ಟಿಲೈಸರ್ಸ್ ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳನ್ನು ನೇರವಾಗಿ ಗಿಡಕ್ಕೆ ಎಷ್ಟು ಬೇಕಷ್ಟು ಕೊಡೋದ್ರ ಮೂಲಕ ನಾವು ಈ ಸ್ಪೆಷಲ್ಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡತಕ್ಕಂಥ ಕಾರ್ಯಕ್ರಮ ಇದೆ, ಅವುಗಳನ್ನೆಲ್ಲ ಬಳಸ್ಕೋಬೋದಾಗಿದೆ. ಅದೇ ಥರ ಈ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ, ಮತ್ತು ನೀರು ಸಮಗ್ರವಾಗಿ ಈಗ ನಮಗೆ ಏನು ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 90% ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ಅಡಿಕೆ ಗಿಡ ಅಂದರೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ತೆಂಗಿನ ಗಿಡ ಅಂದರೆ ಒಂದು ದಿವಸಕ್ಕೆ ಒಂದು 100 ಲೀಟ್ರ್ ಗರಿಷ್ಠ ನೀರು ಬೇಕಾಗುತ್ತೆ. ಆ ನೀರನ್ನು ಈ ಸ್ಪೆಷಲ್ಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡತಕ್ಕಂಥ ಕಾರ್ಯಕ್ರಮ ಇದೆ, ಅವುಗಳನ್ನೆಲ್ಲ ಬಳಸ್ಕೋಬೋದಾಗಿದೆ. ಅದೇ ಥರ ಈ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ, ಮತ್ತು ನೀರು ಸಮಗ್ರವಾಗಿ ಈಗ ನಮಗೆ ಏನು ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 90% ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ಅಡಿಕೆ ಗಿಡ ಅಂದರೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ತೆಂಗಿನ ಗಿಡ ಅಂದರೆ ಒಂದು ದಿವಸಕ್ಕೆ ಒಂದು 100 ಲೀಟ್ರ್ ಗರಿಷ್ಠ ನೀರು ಬೇಕು. ಈ ಸ್ಪೆಷಲ್ಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡತಕ್ಕಂಥ ಕಾರ್ಯಕ್ರಮ ಇದೆ, ಅವುಗಳನ್ನೆಲ್ಲ ಬಳಸ್ಕೋಬೋದಾಗಿದೆ. ಅದೇ ಥರ ಈ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ, ಮತ್ತು ನೀರು ಸಮಗ್ರವಾಗಿ ಈಗ ನಮಗೆ ಏನು ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 90% ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ಅಡಿಕೆ ಗಿಡ ಅಂದರೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಒಂದು ತೆಂಗಿನ ಗಿಡ ಅಂದರೆ ಈ ಸ್ಪೆಷಲ್ಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡತಕ್ಕಂಥ ಕಾರ್ಯಕ್ರಮ ಇದೆ, ಅವುಗಳನ್ನೆಲ್ಲ ಬಳಸ್ಕೋಬೋದಾಗಿದೆ. ಅದೇ ತರ ಈ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಮತ್ತೆ ನೀರು ಸಮಗ್ರವಾಗಿ ಈಗ ನಮಗೆ ಏನು ನೀರನ್ನ ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 90% ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟರ್ ನೀರು ಬೇಕಾಗುತ್ತೆ, ಒಂದು ಅಡಿಕೆ ಗಿಡ ಅಂದ್ರೆ 20 ಲೀಟರ್ ನೀರು ಬೇಕು. ಈ ಸ್ಪೆಷಲ್ಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಕೊಡತಕ್ಕಂತ ಕಾರ್ಯಕ್ರಮ ಇದೆ, ಅವುಗಳನ್ನೆಲ್ಲ ಬಳಸ್ಕೋಬಹುದಾಗಿದೆ. ಅದೇ ತರ ಈ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಮತ್ತೆ ನೀರು ಸಮಗ್ರವಾಗಿ ಈಗ ನಮಗೆ ಏನು ನೀರನ್ನ ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 90% ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟರ್ ಸಹಾಯಧನ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಗಿಡಕ್ಕೆ ಎಷ್ಟು ನೀರು ಬೇಕಷ್ಟನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸುಮಾರು ಅನುಕೂಲಗಳಿದೆ. ಈಗ ಉದಾಹರಣೆ ಒಂದು ಬಾಳೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 20 ಲೀಟರ್ ನೀರು ಬೇಕಾಗುತ್ತೆ, ಒಂದು ಅಡಿಕೆ ಗಿಡ ಅಂದ್ರೆ 20 ಲೀಟರ್ ನೀರು ಬೇಕಾಗುತ್ತೆ, ಒಂದು ತೆಂಗಿನ ಗಿಡ ಅಂದ್ರೆ ಒಂದು ದಿವಸಕ್ಕೆ ಒಂದು 100 ಲೀಟರ್ ಗರಿಷ್ಠ ನೀರು ಬೇಕಾಗುತ್ತೆ. ಆ ನೀರನ್ನ ಎಷ್ಟು ನೀರು ಬೇಕಷ್ಟು ನೀರು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸಮಗ್ರವಾಗಿ ನಾವು ಪೋಷಕಾಂಶಗಳನ್ನು ಸಹ ನೇರವಾಗಿ ಈ ಒಂದು ವಾಟರ್ ಸಾಲ್ಬಲ್ ಫರ್ಟಿಲೈಸರ್ಸ್ ನೀರಿನಲ್ಲಿ ಕರಗತಕ್ಕಂತ ಗೊಬ್ಬರಗಳನ್ನ ನೇರವಾಗಿ ಗಿಡಕ್ಕೆ ಎಷ್ಟು ಬೇಕಷ್ಟು ಕೊಡೋದ್ರ ಮೂಲಕ ನಾವು ವೆಚ್ಚಗಳನ್ನು ಸಹ